ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಬೇಸಾಯ ರಂಗ, ಕೃಷಿ ಮತ್ತು ಸ್ವಉದ್ಯೋಗ, ಈ ಕುರಿತು ಕುಮಟಾದ ಜಟ್ಟು ಹನುಮಂತಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಇದ್ದಾರೆ ಇವರು ಕೂಡ ಕುಮಟಾ ತಾಲೂಕಿನ ಹಾರವಾಡಿಯವರು. ಜಟ್ಟು ಹನುಮಂತಗೌಡ್ರಿ, ನೀವು ಜಮೀನು ಇದೆ ಒಂದು, ಇಲ್ಲಿ ಚಾದ ಅಂಗಡಿನೂ ಇಟ್ಟಿರಿ ಅಲ್ಲ, ಎಷ್ಟು ವರ್ಷದಿಂದ? ನಮ್ದು ಸಾಧಾರಣ 20 ವರ್ಷ ಬಂತು. ಟೀ ಅಂಗಡಿ, ಸಣ್ಣ ಪ್ರಮಾಣದ ಗೂಡು ಅಂಗಡಿ ಇಟ್ಕೊಂಡು, ಸಣ್ಣ ಜಮೀನು ಒಂದು ಎಕರೆ ಆಗ್ಬಹುದು, ಮತ್ತೆ ಸಾಮಾಯಿಕ ಸ್ವಲ್ಪ ಅದೇ ಚಿಕ್ಕ ಹಿಡುವಳಿ ಎಂದು ಏನು ಮಾಡ್ಲಿಕ್ಕೆ, ಒಗ್ಗಟ್ಟಿನಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ದೊಡ್ಡ ಸಮಸ್ಯೆ ನಮಗೆ. ಏನದು ಒಗ್ಗಟ್ಟಿನಿಂದ ಮಾಡುದು ಅಂದ್ರೆ? ಈ ತುಂಡು ಭೂಮಿ ನಮ್ಮದು, ಈ ಇಲ್ಲ ಒಂದು ಗುಂಟೆ ಆದ್ರೆ ಆಚೆ ಒಂದು ಗುಂಟೆ ಆದ್ರೆ ಬೇರೆ ಜನ ಬಂತು. ಒಂದೇ ಕಡೆಗೆ ಒಂದು ಕಂಪೌಂಡ್ ಮಾಡ್ಲಿಕ್ಕೆ ಭಾರಿ ತೊಂದರೆ ಆಗ್ತದೆ. ಆದ್ರಿಂದ ನಮಗೆ ಅದರಿಂದ ಕೃಷಿಯಿಂದ ಒಂದು ನಮ್ದೊಂದು ಸ್ವಲ್ಪ ಸ್ವಲ್ಪ ಅದೇ ಒಂದು 10-15 ಗುಂಟೆ ಒಂದು ಬದಿಗೆ ಅದೇ ಒಂದು ತೋಟ ಸ್ವಲ್ಪ ಮಾಡಿದ್ರೆ ಅದರಿಂದ ಈಗ ಬಾಳೆ, ಅಡಿಕೆ, ತೆಂಗು, ಮೆಣಸು, ಜಾಯಿಕಾಯಿ ಎಲ್ಲ ಬೆಳೀತದೆ. ಅದೇ ಒಂದು ಚಿಕ್ಕ ಜಾಗದಲ್ಲಿ ಒಂದು ಸ್ವಲ್ಪ ಕುಲ ಮಾಡ್ತಾರೆ. ಯಾರು ಮಾಡೋದು ಅದನ್ನ? ಅದು ನಾವು ಮಾಡ್ತೇವೆ. ನಾವು ಟೈಮ್ ಇದಾಗೆ ನಮ್ಮ ಅಣ್ಣ ಮಕ್ಕಳು ಅವರೇ, ನಾವವ್ರೆ, ನಾವು ರವಿವಾರ ದಿವಸ ಎಲ್ಲ ರಜೆ ದಿನಕ್ಕೆ ಮಾಡ್ತರು. ಮತ್ತೆ ಸ್ವಲ್ಪ ಟೈಮ್ ಇದ್ದಾಗೆ ಕೆಲಸ ಅದಪ್ಪ, ಒಂದು ತಾಸು ಬಿಟ್ಟು ಕೆಲಸ ಮಾಡ್ತರು, ಭಾನುವಾರದಿಂದ ಕೆಲಸ ಮಾಡ್ತರು. ನಿಮ್ಗೆ ಯಾವಾಗ ಯಾವಾಗ ಟೈಮ್ ಇರುತ್ತೆ ಅವಾಗ ಮತ್ತೆ ಅಲ್ಲಿ ಅವಶ್ಯಕತೆ ಬಿದ್ದಾಗ ಮಾಡ್ತರು. ಈಗ ಗೊಬ್ಬರ ಹಾಕೋ ದಿವಸ ನಾವು ಭಾನುವಾರದಿಂದ ರಜೆ ಇದ್ದಾಗ ಈಗ ನಮ್ಮ ಜನ ಸಿಕ್ತರು. ನಾವು ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಸಂಘದ ಇದರಿಂದ ಕೆಲಸ ಮಾಡಿದ್ರೆ ಆ ಸಂಘದಲ್ಲಿ ನಮ್ಮ ಜನ ಒಂದು 6 ಜನ ಸಂಘ ಮಾಡಿ ಅದರಿಂದ ರವಿವಾರ ದಿವಸ ನಾವು ರಜೆ ಮೇಲೆ ಅದರಿಂದ ಗೊಬ್ಬರ ಹೊತ್ತು ಒಟ್ಟು ಜನ ವಾರಕ್ಕೊಬ್ಬರದ್ದು ಕೆಲಸ ಮಾಡ್ತೇವೆ. ಇವತ್ತು ನಮ್ದು ಮಾಡಿದ್ರೆ ಮತ್ತೊಂದು ವಾರ ಮತ್ತೆ ಹೀಗೆ ನಮ್ಮ ಸಂಘದ ಮುಖಾಂತರ ರಾಶಿ ಕೆಲಸ ಮಾಡಿದ್ರೆ ಗೊಬ್ಬರ ಅವರದು ಮತ್ತೆ ಸಿಸಿ ಕುಳಿ ಅವರದು ಕಂಪೌಂಡ್ ಇದು ಮಾಡುದು ಎಲ್ಲ ರಾಶಿ. ಸಂಘ ನಿಮ್ಮ ಊರವರು ಇರ್ತಾರೆ ಸಂಘದಲ್ಲಿ? ಹೌದು, ನಮ್ಮ ಊರಲ್ಲಿ. ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಪಕ್ಕದರೇ ನಾವು 5-6 ಜನ ಕೂಡಿ ಒಂದು ಸಂಘ ರಚನೆ ಮಾಡುದು. ಸಂಘ ರಚನೆ ಮಾಡಿದ್ರೆ ನಮ್ಮ ಧರ್ಮಸ್ಥಳದ ಪೂಜ್ಯರು ಇದರಿಂದ ಪ್ರಗತಿ ಬಂದು. ಏನ್ ಮಾಡುದು ಅದು ಸಂಘ ಮಾಡ್ಕೊಂಡು? ಪ್ರಗತಿ ಬಂದು ಸಂಘ ಅಂದ್ರೆ ಪ್ರಗತಿ ಅಂದ್ರೆ ನಮ್ಮ ಭೂಮಿಯ ಆಳುಗಳು ಕೊಡಬಾರ್ದು ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ. ತೋಟ ಈಗ ನಾವು ರವಿವಾರ ಇದು ಕೆಲಸ ಇಟ್ಕೊಂತಲ್ರಿ, ಮತ್ತೆ ಅದರಿಂದ ಈಗಿನ ಕಾಲದಲ್ಲಿ ಕೂಲಿ ಜನ ಸಿಕ್ಕ ಕಷ್ಟ. ಹಾಗಾಗಿ ನಾವು ಸಂಘದ ಮುಖಾಂತರ ಕೆಲಸ ನಡೆಸ್ತಾ ಬರ್ತಾವ್ರಿ. ಅದಕ್ಕೆ ಒಂದು 9 ಹಿಂಗ್ ಮಾಡ್ತರು. ಊಟ ಹಸಿರಿ ಎಲ್ಲ ಉರ್ದಿ ಮನೇಲಿ ಇರ್ತದೆ ಆ ದಿವಸದಲ್ಲಿ. ಹಾಗಾಗಿ ಸ್ವಲ್ಪ ನಮ್ಗೆ ಅನುಕೂಲ ಆಗ್ತದೆ. ಈ ಕೂಲಿ ಆಳು ತಕೊಂಡ್ರೆ ಆ ಕೃಷಿಯಿಂದ ಉತ್ಪನ್ನ ತೆಗೋಕ್ ನಮ್ಗೆ ಭಾರಿ ಕಷ್ಟ. ಯಾಕಂದ್ರೆ ಈ ಒಂದು ಪ್ರಕೃತಿ ವಿಕೋಪದಿಂದ ಸ್ವಲ್ಪ ಕೊಳೆ ರೋಗ ಇದ್ರಿಂದ ಹೋಗ್ತದೆ. ಮತ್ತೆ ನೀರಿಂದು ನಮ್ಗೆ ಬಾವಿ ಇದ್ರ ಬಾವಿ ಅದೇ ಕರೆ ಅಡಿಗೆ ಇದು ಜಿಡಿ ಮಣ್ಣು ಇದು ಬಂದ್ರಿಂದ ನೀರಿನ ಅವಶ್ಯ ಕಡಿಮೆ. ರಾಶಿಕೂ ತೋಡ್ತಿದ್ರೆ ಕುಸಿತದೆ ಅಂದ್ರೆ ಅಷ್ಟೇ ದೊಡ್ಡ ತುಂಡವರೆಗೆ ನಾವು ಖರ್ಚು ಮಾಡೋಕ್ಕೂ ನಮ್ಗೆ ಇದು ಆಗ್ತದೆ. ಅಂದ್ರೆ ಭೂಮಿ ಸಣ್ಣದು, ಬಾವಿ ದೊಡ್ಡ ಮಾಡ್ಬೇಕಾಗ್ತದೆ. ಆದ್ರೆ ದುಡ್ಡನ್ನು ಇದು ಸಾಕಾಗುದಿಲ್ಲ ನಮ್ಗೆ ಆ ಬೆಳೆ. ಒಂದ್ ಬದಿಗೆ ಇದು ಸಂಸಾರ ನೋಡ್ಬೇಕು, ಬೆಳೆಗೆ ಇದು ಗೊಬ್ಬರ ಹಾಕಬೇಕು, ಅದರಿಂದ ಉತ್ಪನ್ನ ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಅಂಗಡಿ ತೆಗೆದು ಮಾಡೋಣ ಅಂತ ಹೇಳಿ ಮಾಡಿದ್ದಾ ಇದು. ಹಾ, ಅಂಗಡಿ ಒಂದು ಅದರಿಂದ ನಮಗೆ ಪುರುಷತ ಅದಕ್ಕೆ ಖಾಲಿ ಇರ್ಬೇಕು. ನಮ್ಗೆ ತೋಟದ ಬದಿ ಕೆಲಸ ಮಾಡುದು ಸ್ವಲ್ಪ ಟೈಮ್ ಇದ್ದಾಗ ನಾವು ಅಂಗಡಿ ಬದಿ ಯಾವ ಸಂಜೆ ಬೆಳಿಗ್ಗೆ ಕೆಲಸ ಮಧ್ಯಮದಲ್ಲಿ ತೋಟ ಕೆಲಸ. ತೋಟದಿಂದ ನಿಮಗೆ ಅನೇಕ ನಿಮ್ಗೆ ಆಹಾರ ಬೇಕಾಗಿತ್ತು ಅಂದ್ರೆ ನೀವು ಭತ್ತವನ್ನೆಲ್ಲ ಬೆಳೀತಾ ಇದ್ರಿ. ಭತ್ತ ನಮ್ಮದು ಗದ್ದೆ ಸ್ವಲ್ಪ ಅದೇ ಗದ್ದೆ ಅಂತ ಸಣ್ಣದ ಅದರಿಂದ ಉತ್ಪನ್ನ ಅಂದ್ರೆ ಮಾಡ್ತಾರೆ. ಆ ಗದ್ದೆ ಆಳು ಬಿಡಲ್ಲ, ಒಂದು 2 ಕೊಲಗ ಹಿಂಗ ಸಣ್ಣ ಅದ್ರ ನಮ್ದು ನಮ್ಮ ಸ್ವಲ್ಪ ಬಂದು ತೋಟನೇ ಮಾಡೋದು ನಾವು. ಅಂದ್ರೆ ಅದು ಗದ್ದೆ ಮಾಡುವಂತ ಜಾಗ ಅಲ್ಲ ಅದು. ಅಂದ್ರೆ ಸ್ವಲ್ಪ ಅಡಿಗೆ ಕಲ್ಲು ಅವಶ್ಯ ಇದೆ. ಹಾಗಾಗಿ ತೋಟ ಮಾಡುವಂತ ಜಾಗ ತೋಟನೇ ಮಾಡ್ಬಿಟ್ರೆ ನಮ್ಮ ತಂದೆಯವ್ರ ಇದ್ದಾಗ ತೋಟ ಮಾಡ್ಬಿಟ್ಟಾರೆ. ಈಗ ತೆಂಗು ಅಡಿಕೆ ನಿಮ್ ಕೈ ಹಿಡಿದಿಲ್ಲ? ತೆಂಗು ಅಡಿಕೆ ನಮಗೆ ಮಾತ್ರ ಸ್ಟಾರ್ಟ್ ಆಗದೆ ಒಂದು ಮೊದ್ಲೇ ನಮ್ಮ ಹಳೆ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದ ಮಾಡಿದಂತ ತೋಟದಲ್ಲಿ ಒಂದು 7-8 ಮರಕ್ಕೆ ಕಾಯಿ ಬರ್ತದೆ. ಅದೇ ಈಗ ಮಾಡದಿಗೆ ಮಾತ್ರ ಫಲ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಶುರು ಇಲ್ಲ. ನಮ್ ಕೈಗೆ ಬರ್ತಾ ಇಲ್ಲ, ಒಂದ್ ಮರಕ್ಕೆ 2 ಮರಕ್ಕೆ ಹಿಂಗ್ ಬರ್ತದೆ. ಇನ್ನು ಮುಂದೆ ಬರ್ಬೇಕು. ಎಷ್ಟು ವರ್ಷ ಆಯ್ತು ಅದನ್ನ ಹಂಗಾದ್ರೆ ಹಾಕಿ? ಅದು 7-8 ವರ್ಷ ಆಯ್ತು. 7-8 ವರ್ಷ ಆದ್ರೂ ನಿಮ್ಗೆ 7-8 ವರ್ಷ ಆದ್ರೂ ನಮ್ಮದು ಅಂದ್ರೆ ಆ ಜಾಗದ್ದು ಈ ಪಕ್ಕದಲ್ಲಿ ಗುರುಳಾಗಿರ್ತದೆ. ಒಂದ್ ತೋಟ ಇದ್ದಿರ್ತದ್ರಿ, ಮತ್ತೊಂದು ತೋಟದ ಮರ ನಮ್ಮ ತೋಟಕ್ಕೆ ಬಂದಿರ್ತದೆ, ನೆರಳು ಬಿದ್ದದೆ. ಅದಕ್ಕೆ ಅಂದ್ರೆ ಅದಕ್ಕೆ ಸರಿಯಾಗಿ ಹೇಳಲಿಕ್ಕೆ ಸೂರ್ಯಪ್ರಕಾಶ ಸರಿತಾ ಆಗುದಿಲ್ಲ. ಹಿಂಗೆ ಪ್ರಾಬ್ಲಮ್ ಬೇರೆ ಸರಿ, ಅದಕ್ಕೆ ವಾತಾವರಣ ಕರೆಕ್ಟ್ ಆದ್ರೆ ಕರೆಕ್ಟ್ ಬಂದದೆ. ಈಗ ಸ್ವಲ್ಪ ಮರಕ್ಕೆ ಬಂದದೆ ಅಡಿಕೆ ಬೆಳೆ ಎಲ್ಲ ಬರ್ತದೆ. ಈಗ ಅಡಿಕೆ ಬೆಳೆ ಎಲ್ಲ ಸ್ಟಾರ್ಟ್ ಆಗದೆ ಮತ್ತೆ ಜಾಯಿಕಾಯಿ ಅದೇ ಜಾಯಿಕಾಯಿ ಒಂದು ಅಂದ್ರೆ ಜಾಯಿಕಾಯಿ ಬೆಳೆ ಬರ್ತದೆ, ಬೆಳೆ ಸಿಕ್ಕುದು ಕಷ್ಟ ಆಗೋದು ಕೈಗೆ. ಯಾಕಂದ್ರೆ ಮಂಗ ಕೋಡ ಮೊದಲೇ ತಿನ್ನುವುದಿಲ್ಲ ಇತ್ತದು. ಈಗ ಅದು ಆ ಮಂಗ ಅದು ಆ ಜಾಯಿಕಾಯಿ ಆ ಮೇಣಸಿಪ್ಪೆ ಅಂತಿದ್ರೆ ಒಳಗಿನ ಬೀಜನೂ ತಿಂತು. ಈಗ ಭಾರಿ ಕಂಗಲಾಗಬಹುದು ನಮಗೆ. ಈಗ ಬೆಳೆ ನಾವು ಬೆಳೆತಿರ್ಕದ್ರೆ ಕೈ ಸಿಗುದಿಲ್ಲ, ಮತ್ತೆ ಈ ಅಡಿಕೆ ಆಗ್ತದೆ ಸಣ್ಣ ಮುಗುಳದ್ದು ಅಡಿಕೆ ಚೀಬು ಮಂಗ ಹೊತ್ತಾಗ್ತದೆ. ಬಾಳೆಕೋಣೆ ಅಂತೂ ಮತ್ತೆ ಕೇಳೋದೇ ಇಲ್ಲ, ಬಾಳೆಕಾಯಿ ಒಂದು ಕಡುಕೆ ಕೊಡುದಿಲ್ಲ. ಈಗ ನಾವು ಮಂಗ ಓಡಿಸಿದ್ರು ಹೆಂಗಸರು ಹೋದ್ರು ಮತ್ತೆ ಮಂಗ ಕದ್ಲಂಗೆ ಇಲ್ಲ, ಅಲ್ಲೇ ಮರದ ಮೇಲೆ ಇರ್ತದೆ. ಹೆಂಗಸರಿಗಿದ್ರೆ ಮೇಲಿಂದು ಟೊಂಗೆ ಕಿಂಗಿ ಮುರಿದ್ರೆ ಮೈ ಮೇಲೆ ಹೊತ್ತಾಗ್ತದೆ. ಈ ಮರದ ಮೇಲೆ ಸಿಂಹ ಎಲ್ಲ ತಿಂತಿದ್ರೆ ಹೆಂಗಸರು ಸಣ್ಣ ಮಕ್ಳು ಇದ್ರೆ ಅವ್ರಿಗೆ ಮೈ ಮೇಲೆ ಹೊತ್ತಾಕ್ಬಿಡ್ತದೆ, ಹೆದರಿಸ್ಬಿಡ್ತದೆ. ಆ ತೋಟದ ಕಡೆ ಹೋದ್ರೆ ಒಂದೇ ತೆಂಗಿನ ಹೆಡೆ ಮೇಲೆ ಹೋಗಿ ಆ ಹೆಡೆ ಇರ್ತದಲ್ರಿ, ಆ ಪಕ್ಕದಲ್ಲಿ ಹೋಗಿ ಕುಳಿತು ಬಿಡ್ತದೆ. ಆಯ್ತು, ಮತ್ತೆ ಹೋದ ನಂತರ ಮತ್ತೆ ಪುನಃ ಬಂದು ತಿಂತದೆ. ಇದು ಕಂಟ್ರೋಲ್ ಮಾಡೋಕೆ ಆಗುದಿಲ್ಲ. ಒಂದ್ಸತಿಗೆ ನೀವು ಗರ್ನೂರು ಪಟಾಕಿ ಹೊಡಿತ್ ಬಂದ್ರೆ ಅಷ್ಟು ಹೊತ್ತಿಗಡ್ಡಿಲ್ಲ. ಆಯ್ತು, ಮತ್ತೆ ನಾವು ಅದೇ ಕಾಯ್ಕಂತ ಹೊಳಿದ್ರೆ ನಾವು ಬಾಕಿ ಕೆಲಸ ಮಾಡಕ್ ಕೂರುದಿಲ್ಲ. ಇದು ಮತ್ತೆ ತಿಂತಾನೆ ನಡೀತದೆ. ಮನೆ ಮುಂದಿನಿದ್ದ ಮನೆ ಮುಂದ್ಗಡೆ ಇದ್ದ ಮರಕ್ಕೂ ಬಂದು ತಿಂತದೆ ಬಾಳೆಕಾಯಿ. ಅದಕ್ಕೆ ಎಂತ ಸರ್ಕಾರ ಏನ್ ಮಾಡ್ತದೆ ಅಂತೂ ತಲೆನೇ ಬರುದಿಲ್ಲ ನಮ್ಗೆ. ಸರ್, ಅದು ಹೊಡೆದ್ರೆ ಅದು ಮತ್ತೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ಹಾಗಾಗಿ ರೈತರಿಗೆ ಭಾರಿ ಸಮಸ್ಯೆ ಆಗ್ಬಿಟ್ಟದದು. ಈಗ ಈ ನಮ್ಮ ತೆಂಗಿನಕಾಯಿ ಅಂತೂ ನಮಗೆ ಈ ಸರಿಯಾಗಿ ತಿನ್ಲಿಕ್ಕೆ ಸಿರಿ ಸಿಕ್ಕುದಿಲ್ಲ ಅಂದ್ರೆ ಈ ಬೊಂಡನೆ ಕಾರು ಹಾಳು ಮಾಡ್ಬಿಡ್ತದೆ. ಅದು ಕಂಟ್ರೋಲ್ ಮಾಡೋಕೆ ಬರ್ತದೆ. ಈಗ ಇತ್ತಲಾಗೆ ಯಾವಾಗ ನಮಗೆ ಈಗ ಸರ್ಕಾರ ಇದು ಪ್ರಾಣಿಗಳ ರಕ್ಷಣೆ ಹೆಚ್ಚು ಮಾಡ್ತಾ ಬಂತ, ನಮ್ಗೆ ರೈತರಿಗೂ ಹೆಚ್ಚು ಕಾಟ ಆಗ್ತಾ ಬಂದದ್ದು. ನಾವೀಗ ಹೆಚ್ಚು ಜಗನ್ ಇಲ್ದಂಗಾಯ್ತು, ಎಲ್ಲ ಅರಣ್ಯ ನಮ್ಗೆ ಅರಣ್ಯದ್ರು ಒಂದು ಕೆಲಸ ಮಾಡಬೇಕು. ನಮ್ಮ ಮನೆ ಸಿಕ್ಕಂತೆ ಅವರಿಗೆ ಅಲ್ಲಿ ಈ ಬೆಟ್ಟದಲ್ಲಿ ಅದಕ್ಕೆ ಸಿಗುವಂತ ಹಣ್ಣು ಗಿಡಗಳು ಬೆಳೆಸಬೇಕು. ಈಗ ನಮ್ಮ ಅದಕ್ಕೆ ಏನು ಬೆಟ್ಟದಲ್ಲಿ ಏನು ಸಿಗುದಿಲ್ಲ, ಏನು ಸಿಗದೆ ನಮ್ಮ ಈ ನಾಡು ಬರ್ತದೆ. ದೊಡ್ಡ ಪ್ರಾಬ್ಲಮ್ ಅದು. ಅವರು ಗಿಡ ಬೆಳೆಸ್ತಿರ್ತಾರೆ, ಏಕಸಿ ಗೀಕಸಿ ಎಲ್ಲ ಬೆಳೆಸ್ತಿ. ಈ ಟೈಮ್ಗೊಂದು ಈ ಗೇರ್ ಬೀಜ ಟೈಮ್ಗೊಂದು ಹಣ್ಣು ಆಗ್ತದೆ ಗ್ಯಾರನ್ನು, ಈ ಟೈಮ್ ಸ್ವಲ್ಪ ಕಡಿಮೆ ಆಗ್ತದೆ. ಈ ಮಳೆಗಾಲಕ್ಕೆ ಅಂತ ಎಂತದೂ ಸಿಗುದಿಲ್ಲ ಅದಕ್ಕೆ, ಅದು ಆಟೋಮೆಟಿಕ್ ಆಗಿ ಹಳ್ಳಿಗೆ ನುಗ್ಗೆ ನುಗ್ಗುತ್ತದೆ. ಅವರು ಮೇನ್ ಅಂದ್ರೆ ನಮ್ಮಂತೆ ಆ ಬೆಟ್ಟದಲ್ಲಿ ಅದಕ್ಕೆ ಮಳೆಗಾಲಕ್ಕೆ ಏನಾದ್ರು ಆಹಾರದ ವ್ಯವಸ್ಥೆ ಮಾಡ್ಬೇಕು. ಅದೇ ಕಾರಣ ಅದು ಅದ್ರದ್ದು ಮಂಗನದ ತಪ್ಪೇ ಅಲ್ಲ, ಅದಕ್ಕೆ ಅದು ಒಂದು ಆಹಾರ ಹುಡಿಕಂತೆ ಹಳ್ಳಿಗೆ. ಇದೇ ದೊಡ್ಡ ಸಮಸ್ಯೆ ಅಂದ್ರೆ ಪೂರ್ತಿ ತಿನ್ನಲ್ಲ, ಹಾಳು ಮಾಡ್ತದೆ. ಅದು ಅದೆಲ್ಲ ಅದಕ್ಕೆ ಎಂತ ಗೊತ್ತದ್ರೆ, ಅದು ಹೊಟ್ಟೆ ತುಂಬಿತು ಹೋಗಿತ್ತು. ನಮ್ಮ ಚಿಕ್ಕ ಮಕ್ಳಿಗೆ ಕೊಟ್ಟಂಗೆ, ಚಿಕ್ಕ ಮಕ್ಳು ಒಂದು ಬಿಸ್ಕೆಟ್ ಒಳಗೆ ಕಚ್ಚಿದ್ರೆ ಮತ್ತೊಂದು ಹೊತ್ತಾಕ, ಅವ್ರಿಗೆ ಏನ್ ಗೊತ್ತಿರ್ತದೆ. ಅದೇ ಲೆಕ್ಕ. ಈ ಅಂಗಡಿ ಏನೇನ್ ಮಾಡ್ತಿರ್ಲಿ? ನಾವು ಟೀ ಮಾಡ್ತಿರೋ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಟೀ ಬೀಡ ಗೀಡ ಬಾಳೆಣ್ಣೆ ಇದೆ. ವ್ಯಾಪಾರ ಕೋಲ್ಡ್ ವ್ಯಾಪಾರ ಇದೋ ಒಂದು ಅಂಗಡಿ ಊರಲ್ಲಿ ಇಲ್ಲ, ಇಲ್ಲಿ 4-5 ಅಂಗಡಿ. ಚೆನ್ನಾಗಿ ನಡೀತು ವ್ಯಾಪಾರ? ಅಲ್ಲ, ನಮ್ಮ ಮಸ್ತಿ ಗಡ್ಡಿಲ್ಲ ಅಂದ್ರೆ ನಾವು ಏನು ನಮ್ಮ ಸಂಸಾರಕ್ಕೆ ಅದರಿಂದ ಇದರಿಂದ ಕೃಷಿಯಿಂದ ಸ್ವಲ್ಪ ಇದು ಬರ್ತದೆ. ಇದರಿಂದ ನಮ್ಮ ಶಾಲೆ ಮಕ್ಕಳಿಗೆ ಓದಿಸೋಕೆ ಸಮ ಪ್ರಮಾಣದಲ್ಲಿ ಹೋಗ್ತಾ ಇರೋ ಅಂದ್ರೆ ರಾಶಿ ಉತ್ಪನ್ನ ಆಗುದಿಲ್ಲ, ನಮಗೆ ತೊಂದರೆ ಆಗುದಿಲ್ಲ. ನಮಗೆ ಕೆಲಸದ ತಕ್ಕ ಒಂದು 300-400 ರೂಪಾಯಿ 400-500 ರೂಪಾಯಿ ದುಡ್ಡು ಹಾಕ್ತಾರೆ ಅಷ್ಟೇ. ಇಲ್ಲೇ ರೋಡ್ ಬಾಜುಕ್ಕೆ ಇದೆ, ಬೇರೆದವ್ರು ಬಂದು ಕುಡಿತಾರೆ ಇಲ್ಲಿ ಚಹಾ. ಬೇರೆ ಊರ್ನವ್ರು ಬರ್ತಾರೆ, ಹಿಂಗೆ ಇಲ್ಲಿ ಕಟ್ಟಿಗೆ ಗಿಟ್ಟಿಗೆ ಹೋಗ್ತಾರೆ, ಇಲ್ಲಿ ಚಂದಾವರಕ್ಕೆ ಇದ್ರ ಸೊಪ್ಪಿಗೆ ಈಗೆಲ್ಲ ಹೋಗ್ತಾರೆ. ಅವ್ರು ಬಂದು ಕೀ ಬೆಳಗ್ಗೆ ಸರಿಗೆ ನಾ ಬೆಳಿಗ್ಗೆ 4:00 ಬರ್ತಾರೆ, 4:00 ಬಂದು ಟೀಗೆ ಮಾಡ್ತಾರೆ. ಇನ್ನು ಇಲ್ಲಿ ಏನಾರ ಜಾಸ್ತಿ ಬೇಡಿಕೆ ತಕ್ಕಂತೆ ಏನಾದ್ರು ವಸ್ತು ತಂದಿಡೋದು ಹಂಗೇನು ಮಾಡಬೇಕು ಅಂತ ಐತೆ ಆಸೆ? ಸರಿ, ಇದು ಅಲ್ಲಿ ಏನು ಅಲ್ಲಿ ಪೇಟೆ ಬದಿ ಇರ್ತದೆ, ಏನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಗೆಲ್ಲ. ಮತ್ತೆ ನಮ್ಮದು ಇಲ್ಲಿ ಎಲ್ಲ ಬಡವರೇ ಜಾಸ್ತಿ. ನಮ್ಮದಿಲ್ಲಿ ಹಾಲಕ್ಕಿ ಸಮಾಜದವರು ಜಾಸ್ತಿ ಅಂದ್ರೆ ಎಲ್ಲ ಚಿಕ್ಕ ಹಿಡುವಳಿದಾರರು. ಒಂದು 500-600 ರೂಪಾಯಿ ದುಡಿತರು, ಅವ್ರ ಖರ್ಚಿಗೆ ಸರಿ ಆಗ್ತದೆ. ಏನ್ ದೊಡ್ಡ ಪ್ರಮಾಣದಲ್ಲಿ ಈಗ ಬೇರೆ ಸಿಟಿ ಲೆವೆಲ್ ಅಂತ ಈಗ ಇದೆಲ್ಲ ತಿಂಡಿ ಗಿಂಡಿ ಎಲ್ಲ ಏನ್ ತಕ್ಕ ಹೋಗಿರುವುದಿಲ್ಲ. ಒಂದ್ ಸಣ್ಣ ಪ್ರಮಾಣದಲ್ಲಿ ಈಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರು ಆಗುದಿಲ್ಲ ಇಲ್ಲಿ ನಡೆಸಿಕೊಳ್ಳಕ್ಕಾಗ. ಅಂದ್ರೆ ನಮ್ಮ ಹಳ್ಳಿ ಲೆವೆಲ್ ಅಂದ್ರೆ ಅದೇ ಲೆವೆಲ್ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಜನರು ಹೇಗೆ ಕೊಂಡ್ಕೊಂತಾರ ಅನ್ನೋದ್ರ ಮೇಲೆ ನಾವು ಬಂಡವಾಳ ಹಾಕ್ಬೇಕು. ಹೌದು, ಸುಮ್ ಸುಮ್ನೆ ಜಾಸ್ತಿ ಹಾಕಿದ್ವಿ ಅಂದ್ರೆ ಇಲ್ಲೇ ಪೇಟೆ ಇದೆ, ಹೋಗಿ ಇದೆ. ಮತ್ತೆ ಇಲ್ಲಿ ಜಾಸ್ತಿ ಏನು ವ್ಯಾಪಾರ ಮಾಡಿದ್ರೆ ಮತ್ತೆ ವಾರ ಸಂತೆ ಆಗ್ತದೆ. ಈಗ ನಮ್ಮ ಚಂದಾವರ ಸಂತೆ ಆಗ್ತದೆ ರವಿವಾರ, ಇವತ್ತು ಸಂತೆ. ಕುಮಟಾ ಇಲ್ಲಿ ಬುಧವಾರ ಸಂತೆ, ಮಿಡ್ಲ್ ಸೆಂಟರ್ ಅದು. ಇಲ್ಲೂ 4 ಇಲ್ಲೂ 4 ಕಿಲೋ. ಹಾಗಾಗಿ ಅದು ವಿಶೇಷ ಇದು ಹಾಕುದು. ಅವ್ ಈ ಹಳ್ಳಿಗೆ ಹೆಂಗಿತ್ತು, ನಮ್ದು ಹೆಚ್ಚಿನದಾಗಿ ಟೀ ಚಹಾ ವ್ಯಾಪಾರ ಜಾಸ್ತಿ. ಮತ್ತೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ಮ ಒಂದು ಹುಡುಗ SSLC, ಹುಡುಗಿ 6th class. ಚೆನ್ನಾಗಿ ಓದ್ತಾ ಇದ್ದಾರೆ? ಓದ್ತಾ ಇದ್ದಾರೆ. ಜಾಸ್ತಿ ನಮ್ಮ ಜನಾಂಗದಲ್ಲಿ ಓದಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಹೇಗೆ? ಇಲ್ಲ, ಅದು ಈಗ ನಮ್ಮ ಈಗ ಮೊದಲನಂಗಲ್ಲ, ಈಗ ಸ್ವಲ್ಪ ಸ್ವಲ್ಪ ಎಜುಕೇಶನ್ ಸುಧಾರಿಸ್ಕೊಂತ ಬಂದವ್ರೆ. ಹಿಂದೆ ನಮ್ಮ ಶಿಕ್ಷಣ ಪದ್ಧತಿ ಜಾಸ್ತಿ ಇದು ತೊಂದರೆ ಇತ್ತು. ಅಂದ್ರೆ ಹಿಂದಿನವ್ರು ಎಂತ ಮಾಡ್ತಿದ್ರು ಅಂದ್ರೆ ಮೊದಲೇ ಎಲ್ಲ ಶಾಲೆ ಕಲ್ಕ ನಮ್ಮ ಹಿಂದಿನವ್ರು ಇದ್ದಂಗೆ ಅವರು ಅದು ಆ ಪದ್ಧತಿ ರೂಢಿ ಬಿದ್ದೋಗದೆ. ಈಗ ಸ್ವಲ್ಪ ಮನೆಯಲ್ಲಿ ಏನಂದ್ರೆ ಈಗ ಹೆಚ್ಚಿನದಾಗ ನಮ್ಮ ಬಡವ ಜನಿಗೆ ಅಲ್ಲಿ ಟ್ಯೂಷನ್ ಕೊಡೋಕೆ ಆಗುದಿಲ್ಲ. ನಮ್ಮ ಮನೆಯಲ್ಲಿ ನಾವು ಕಲ್ತರು ನಾವು ಕಡಿಮೆ ಇರ್ತರು, ಏನೋ ಒಂದು ಹತ್ತನೇತಿಯವರೆಗೆ ಏಳನೇತಿಯವರೆಗೆ ಕಲ್ತಿರ್ತರು, ನಮಗೂ ಸರಿಯಾಗಿ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಬರುದು. ಮತ್ತೆ ಈಗಿನ ಶಿಕ್ಷಣ ಪದ್ಧತಿ ಅಂತೂ ನಮ್ಗೆ ಒಂದನೇತಿಯರಿಗೂ ನಮ್ಗೆ ಕಲಿಸೋಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗದೆ ಈಗೆಲ್ಲ. ಈಗೆಲ್ಲ ಇದು ಸ್ಕ್ರೀನ್ ಮೇಲೆ ಅದು ಇದು ಬೇರೆ ಬೇರೆ ನಮನಿ ಪದ್ಧತಿಯಲ್ಲಿ ಕಲಿಸ್ತಾರೆ, ಹಾಗೆ ಹೇಳ್ಕೊಡ್ಲಿಕ್ಕೆ ಕಷ್ಟ. ಹಾಗಾಗಿ ಹುಡುಗರಿಗೂ ಆ ಶಿಕ್ಷಣ ಸ್ವಲ್ಪ ಸರಿಯಾಗಿ ಸಿಗ್ತಾ ಇಲ್ಲ. ಏನಾಗಬೇಕು ಅಂದ್ರೆ ನಮ್ಮ ನಮಗಂದ್ರೆ ನಮ್ಮ ಈ ಗೌಡ ಸಮಾಜದಲ್ಲೆಲ್ಲ ಹಿಂದುಳಿದಲ್ಲಿ ನೋಡಿ, ನಮ್ಮ ಅಲ್ಲೆಲ್ಲ ಒಂದು ಸ್ಪೆಷಲ್ ಒಂದು ಇಂಗ್ಲಿಷ್ ಫ್ರೀ ಆಗಿ ಸರ್ಕಾರದಿಂದ ಸ್ವಲ್ಪ ಶಿಕ್ಷಣ ಮುಂದುವರಿಸಲಿಕ್ಕೆ ಟ್ಯೂಷನ್ ಕೊಡುವ ಪದ್ಧತಿ ಮಾಡಬೇಕು ಫ್ರೀ ಆಗಿ. ಅಂದ್ರೆ ಚಲೋ ಎಜುಕೇಶನ್ ಇದ್ದವರು ಯಾರು ಚಲೋ ಮಾಸ್ಟರ್ ಮೇಸ್ಟರ್ ಇರ್ತಾರಲ್ಲ, ಟೀಚರ್ ಅವ್ರು ಸರಿಯಾಗಿ ಕಲ್ಸಲ್ಲ ಅಂತ ಅಲ್ಲ ಕಲಿಸ್ತಿರೋ, ಆದ್ರೆ ಶಾಲೆಯಲ್ಲಿ ಕಳಿಸಿದ್ದು ಸಾಕಾಗುದಿಲ್ಲ, ಅಲ್ಲಿ ರಿನಿವಲ್ ಮಾಡ್ಬೇಕು ಅಂತ ನಮಗೆ ಇಲ್ಲಿ ಅವಕಾಶ ಇರುದಿಲ್ಲ. ಮಕ್ಳು ಬಂದ್ರು ಪಾಟಿಲ ಇಟ್ರು ಸೈಡ್ ಎಲ್ಲಾರು ಆಡ್ಲಿಕ್ಕೆ ನಡೆದ್ಬಿಟ್ಟು. ಸಮಸ್ಯೆ ಏನಂದ್ರೆ ಅಲ್ಲೇ ನಿಮಗೆ ಏನಾದ್ರೂ ತಿಳಿಲಿಲ್ಲ ಅಲ್ಲೇ ತಿಳ್ಕೊಳ್ಳಿ. ನೀವು ಪ್ರತಿಯೊಬ್ಬರಿಗೆ ಅವ್ರನ್ನ ಶಾಲೆ ಬಿಟ್ಟ ನಂತರ ಒಂದು ಟ್ಯೂಷನ್ ಅಂಗಡಿ ತೆಗೆದು ಬಿಟ್ರೆ ಎಲ್ಲ ಊರಿಗೆ ಹಿಂಗೆ ಹೆಂಗ್ ಮಾಡಕ್ಕಾಗುತ್ತೆ? ಸಮಸ್ಯೆ ಆಗ್ತದೆ ಅಂದ್ರೆ ನೀವ ಹೋಗಿ ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳ್ರಿ, ರಿಪೀಟ್ ಮಾಡ್ರಿ, ಅವ್ರಿಗೆ ತಿಳಿದೈತೋ ಇಲ್ಲೋ ಅರ್ಥ ಆಗುತ್ತೋ ಒಂದ್ ಸ್ವಲ್ಪ ತಿಳಿಸ್ರಿ, ಸ್ವಲ್ಪ ಕಷ್ಟ ಪಡ್ರಿ ಅಂತ ನೀವ ಹೇಳ್ಬೇಕು. ಮೇಸ್ಟ್ ಸರ್ ಅಲ್ಲಿ 30-40 ಜನ ಇರ್ತರು, ಅವ್ರು ಕಲಿಸ್ತರು, ಒಂದ್ ಪೀರಿಯಡ್ 45 ನಿಮಿಷ ಕಲಿಸ್ತರು, ಇಂಗ್ಲಿಷ್ ಇರ್ತವೆ, ಇಂಗ್ಲಿಷ್ 45 ನಿಮಿಷ ಕಲ್ಸಿ ಮತ್ತೆ ಮಾಸ್ಟರ್ ಹೋದ್ರು. ಅದ್ರ ಈ ಶಾಲೆಯಲ್ಲಿ ಮನೆಗೆ ಬಂದು ಒಂದ್ಸತಿ ರಿಪೀಟ್ ಮಾಡ್ಬೋದು. ಈಗ ನಮಗೆ ಇಂಗ್ಲಿಷ್ ಇಂಗ್ಲಿಷ್ ಬಂತಿದ್ರೆ ನಾವು ರಿಪೀಟ್ ಮಾಡಿಸ್ಬೋದು ಅವರು. ಈಗ ಎಂತ ಮಕ್ಳು ಬಂದ್ರು ಬರದ್ರು, ಎಂತ ಬರದ ಏನು ಗೊತ್ತಾಗುದಿಲ್ಲ, ಅವರೇ ಬರದ್ದು ಎಂತದ್ದು ಏನು ಗೊತ್ತಾಗುದಿಲ್ಲ, ಅವ್ರು ಹಾಗೆ ಹೋಗ್ಬಿಟ್ರು. ಅದಕ್ಕೆ ಅಂದ್ರೆ ಈಗ ಒಂದು ಗಣಿತ ಆದ್ರು ತಪ್ಪುದು ಅಲ್ಲಿ ಮಾಸ್ಟರ್ ಬಿಟ್ಟು ತಗೋಗೆ ಮತ್ತೆ ಮಾಸ್ಟರ್ಗೆ ಅಲ್ಲಿ 25-30 ಮಕ್ಳು ಒಂದ್ಸತಿ ನೋಡುವವರೆಗೆ ಆಯ್ತು, 45 ನಿಮಿಷ ಆಯ್ತು. ಹೀಗಾಗ್ತದೆ. ಅಂಗನವಾಡಿ ಇದೆ ಇಲ್ಲ ಅಲ್ಲಿ? ಹಾ, ಅಂಗನವಾಡಿ ಇದೆ. ಒಳ್ಳೇದು, ಇಲ್ಲಿ ತನಕ ನಮ್ಮ ಜೊತೆಗಿದ್ದು ಒಟ್ಟಾರೆ ಕೃಷಿ ಅನುಭವ, ಬದುಕಿನ ಅನುಭವ, ಹೇಗೆ ನಡೀತಾ ಇದೆ ಊರು ಶಾಲೆ ಅನ್ನೋದನ್ನ ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೃಷಿ ಮತ್ತು ಸ್ವ ಉದ್ಯೋಗ ಈ ಕುರಿತು ಕುಮಟಾದ ಜಟ್ಟು ಹನುಮಂತಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಈಗ ಕೇಳಿ ಸಮಗ್ರ ಕೃಷಿ ಅನುಭವಗಳು. ಈ ಕುರಿತು ಆಶಾ ಡಿನಾಯ್ಕೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಆಶಾ ಡಿ ನಾಯ್ಕ ಅವರಿದ್ದಾರೆ. ಶ್ರೇಷ್ಠ ಕೃಷಿಕ ಮಹಿಳೆ ಅನ್ನುವಂತ ಪ್ರಶಸ್ತಿಗೆ ಭಾಜನರಾದವರು. ಅವರು ಕೃಷಿ ಹೇಗೆ ಮಾಡ್ತಾ ಇದ್ದಾರೆ, ಎಂತೆಂತ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅನ್ನೋದನ್ನ ಈಗ ನಾವು ಕೇಳೋಣ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ. ಹಾಗಾಗಿ ಒಂದು ಪ್ರಶಸ್ತಿ ಬರಬೇಕಂದ್ರೆ ಸುಮ್ ಸುಮ್ನೆ ಬರಲ್ಲ ಅಲ್ಲ, ಒಂದು ಸಾಧನೆ ಮಾಡಿರ್ತೀವಿ, ಅದರ ಶ್ರಮ ಪ್ರೀತಿಯಿಂದ ಮಾಡಿ ಒಂದು ಹಂತಕ್ಕೆ ಬಂದಾಗ ಗುರುತಿಸ್ತಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಆಶಾ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ನಿಮ್ಮಲ್ಲಿ ಬಂದಿರ್ತಾರೆ. ಈಗ ಸಮಗ್ರ ಕೃಷಿ ಮಾಡಿರಿ, ಅದರಲ್ಲಿ ಹೈನುಗಾರಿಕೆ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯವರು ನೀವು ಸೇರಿ, ಹೇಗಿದೆ ಸಹಕಾರ ನಿಮ್ಮ ಮನೆಯವರದು? ಇಬ್ರು ಕೂಡಿ ಮಾಡ್ತೇವೆ ಸರ್, ಯಾವ ಕೆಲಸ ಇದ್ರೂ. ನೀವು ಈಗ 2.5 ಎಕರೆ ಜಮೀನು ಅಲ್ಲ? ಹೌದು, 1 ಎಕರೆ 24 ಕುಂಟೆ ಅಷ್ಟೇ ನಮ್ ಸ್ವಂತದ್ದು, ಸ್ವಲ್ಪ ನಮ್ಮ ಇದನ್ನು ಮಾಡ್ಕೊಳ್ತೇವೆ. ಏನೇನು ಬೆಳೀತಾ ಇದ್ರಿ? ಬೇಸಿಗೆಯಲ್ಲಿ ನಾವು ಶೇಂಗಾ, ಸ್ವಲ್ಪ ಉದ್ದು, ನಮಗೇನ್ ಬೇಕೋ ಅದಷ್ಟೇ ಹಾಕ್ತೇವೆ. ಸ್ವಲ್ಪ ಅಲಸಂದೆ, ಪಚ್ಚೆಸರು ಅದಾಗ್ತವೆ. ಮತ್ತೆ ಮನೆಯಲ್ಲಿ ಸುವರ್ಣಗಡ್ಡೆ, ಕಿಸನ್ಗಡ್ಡೆ ಇವೆಲ್ಲ ನಮಗೇನ್ ಬೇಕು ನೋಡಿ ಅದನ್ನೆಲ್ಲ ನಾವು ಬೆಳ್ಕೊಳ್ತಾ ಇರ್ತೇವೆ. ಬೇಟೆಯಿಂದ ತರುತ್ತರ ಕಡಿಮೆ, ತರಕಾರಿನೂ ನಮಗೆ ಬೇಕಷ್ಟು ನಾವು ಬೆಳ್ಕೊಳ್ತೇವೆ. ಮತ್ತು ಹೂ ಕೃಷಿ ಮಾಡ್ತೇವೆ ನಾವು, ಕನಕಾಂಬರ ಮಾರಾಟ ಮಾಡ್ಲಿಕ್ಕೆ ಅಂದ್ರೆ ಬೇರೆ ಬೋಲಿ ಕೊಡ್ತೇವೆ ಅದನ್ನ. ವರ್ಷಕ್ಕೊಂದು 7,000-10,000 ಹೀಗೆ ಗಿಡ ಅಷ್ಟೇ ಬೆಳೆಸುದು ನಾನು. ಹೂ ಅವರು ತಕೊಂಡು ಹೋಗ್ತಾರೆ, ನನಗೆ ಟೈಮ್ ಇರೋದಿಲ್ಲ. ಅಂದ್ರೆ ಇರುವಂತ ಇಷ್ಟೇ ಜಮೀನೊಳಗೆ ನೆರಳಲ್ಲಿ ಬೆಳೆಸ್ತೇವೆ? ಇಲ್ಲ, ನೆರಳಲ್ಲಿ, ಬಿಸಿಲಲ್ಲೇ ಬೆಳೆಸ್ತೇವೆ ನಾವು. ತುಂಬಾ ನೀರ್ ಹಾಕ್ಬೇಕಾಗ್ತದೆ. ಸ್ವಲ್ಪ ಗೊಬ್ಬರ ಅಂದ್ರೆ ನಮ್ದು ಎರೆಹುಳ ತೊಟ್ಟಿ ಇದೆ, ಎರೆಹುಳ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಹೂ ಬರುತ್ತೆ, ಸ್ವಲ್ಪ ದಪ್ಪಾಗ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಎರೆಹುಳ ತೊಟ್ಟಿಯಿಂದ ಎಲ್ಲ ಗೊಬ್ಬರ ಜಾಸ್ತಿ ಅದಕ್ಕೆ ಹಾಕ್ತೇನೆ ನಾನು ಹೂ ಕೃಷಿಗೆ. ಮತ್ತೆ ಅಡಿಕೆ? ಹಾ, ಅಡಿಕೆ, ಬಾಳೆ, ತೆಂಗು, ನುಗ್ಗಿಕಾಯಿ, ಹೀಗೆ ನಮಗ್ ಬೇಕಾದೆಲ್ಲ, ಕೆಲವೊಂದು ಮಾವು ಅದೇ ಎಲ್ಲ, ಮತ್ತೆ ಕಾಳು ಮೆಣಸು, ಹೀಗೆ ಎಲ್ಲಾನು ಬೆಳ್ಕೊಳ್ಳಿದ್ದೀವಿ ನಮಗೆ. ಈಗ ವಾರ್ಷಿಕ ಬೆಳೆಗಳನ್ನು ಹೇಳಿದ್ರಿ, ಅಂದ್ರೆ ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಬರುವುದು, ಮತ್ತೆ ಬಹು ವಾರ್ಷಿಕವರೆಗೆ ಇರುವಂತವು ಅಡಿಕೆ, ತೆಂಗು. ಯಾವ್ದು ಬೆಳೆ ನಿಮ್ಗೆ ಹೆಚ್ಚಾಗಿ ಆರ್ಥಿಕವಾಗಿ ಲಾಭ? ಈಗ ತೆಂಗು, ತೆಂಗು ಮತ್ತು ಮಾವು. ತೆಂಗು ಅಂದ್ರೆ ಈಗ ತುಂಬಾ ರೇಟ್ ಅದೇ, 1 ಕೆಜಿಗೆ 34 ರೂಪಾಯಿ ರೇಟ್ ಅದೇ. ಈಗ ಒಂದ್ಸಲ ಒಂದು ಕೊಯ್ಲು, 3 ತಿಂಗಳಿಗೆ ಒಂದ್ಸಲ ಕೊಯ್ತೇವೆ ನಾವು ಕಾಯನ್ನ. ಕೊಯ್ದು ಅಂದ್ರೆ 20-23 ಸಾವಿರ ರೂಪಾಯಿ ಜಾಸ್ತಿ ಕಾಯಿ ಬರುತ್ತೆ. ಹೌದು, ಅದನ್ನ ತೆಗೆದು ತೆಗೆದವನಿಗೆ ಒಂದು 3,000 ರೂಪಾಯಿ ಹೋಗ್ತದೆ ಕಾಯಿ ತೆಗೆದವನಿಗೆ. ಎಷ್ಟು ನಮ್ಗೆ ಲಾಭನೇ ಅದು. ನಮ್ಮ ಮತ್ತೆ ಸುಲಿಲಿಕ್ಕೆ ಅವಕ್ಕೆಲ್ಲ ಸಿಪ್ಪೆಲ್ಲ ನಮ್ಗೆ ಸಿಗುತ್ತೆ. ಅದು ಸುಲಿಯೋದು ಎಲ್ಲ ನಾವೇ ಮಾಡ್ತೇವೆ. ಆಳು ಹಚ್ತಾ ಇಲ್ಲ, ಕಾಯಿ ಆರಿಸೋದು ಪ್ರತಿಯೊಂದು ತೆಗೆಯೋದಷ್ಟೇ ಕೂಲಿ ಆಳು. ನಮ್ ಕೆಲಸ ನಾವೇ ಮಾಡಿದ್ರಿಂದ ನಮ್ಗೆಲ್ಲ ಅನುಕೂಲ ಜಾಸ್ತಿ ಆಗುತ್ತೆ, ಎಲ್ಲ ನಮ್ಗೆ ಉಳಿತಾಯ. ಸಿಪ್ಪಿ ಏನ್ ಮಾಡ್ತೀರಿ? ಸಿಪ್ಪಿ ನಾವು ಬಚ್ಚಲು ಒಲೆಗೆ ಹಾಕುದು, ನೀರೊಲೆಗೆ. ಜಾಸ್ತಿ ಆಯ್ತು ಅಂದ್ರೆ ಕಾಯಿ ಮರನ ಬುಡಕ್ಕೆ ಹಾಕಿ ಉಳ್ಬಿಡ್ತೇವೆ ಸರ್. ತುಂಬಾ ಗೊಬ್ಬರ ಚೆನ್ನಾಗಿರುತ್ತೆ, ಗೊಬ್ಬರ ಆಗ್ಬಿಡ್ತದೆ. ಎಷ್ಟು ದಿನದೊಳಗೆ ಕಳೆಯುತ್ತದೆ ಅಲ್ಲಿ? ಅಲ್ಲೇ ಒಂದು 7-8 ತಿಂಗಳಾದ್ರೂ ಕಳೆಯೋದಿಲ್ಲ, ಬಹಳ ಕಾಲ ಬೇಕು ಸರ್. ಅದ ಅಂದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನೆಲದೊಳಗೆ ಉಳ್ಬಿಡ್ತೇವೆ ಜಾಸ್ತಿ ಆದ್ರೆ. ಸರಿ, 3-4 ವರ್ಷಕ್ಕೆ ಕಳಿಲಿ ನಮ್ಗೇನಂತೆ. ಅಲ್ಲೇ ಇರುತ್ತೆ, ಅಲ್ಲೇ ಇರ್ತದೆ. ಪ್ರತಿ ವರ್ಷ ಬರ್ತಾ ಇರ್ತದೆ, ಪ್ರತಿ ವರ್ಷ ಹಿಂಗೆ ಮಾಡೋದು. ಹೌದು, ಪ್ರತಿ ವರ್ಷ ಬಚ್ಚಲು ಒಲೆಗೆ ಜಾಸ್ತಿ ಬೇಕಾದ್ರು ಸರ್. ಮಳೆಗಾಲ ಅಷ್ಟೇ ನೀರು ಕಾಸ್ತೇವೆ ನಾವು, ಚಳಿಗಾಲ ಮಳೆಗಾಲ ಬೇಸಿಗೆಯಲ್ಲಿ ನೀರು ಕಾಸಲ್ಲ. ಬಚ್ಚಲ್ಕ ಅಷ್ಟೇ ಉಪಯೋಗ ಆಗುತ್ತೆ ನಮ್ಗೆ. ಗೊಬ್ಬರ ಗ್ಯಾಸ್ ಅದೆ, ಸಿಲಿಂಡರ್ ಗ್ಯಾಸ್ ತಗೊಂಡಿಲ್ಲ. ಇವಾಗಲೂ 4 ಕೊಟ್ಟಿದ್ರು ಸರ್ ನಮ್ಗೆ. ಅಂದ್ರೆ ಇಲ್ಲಿ ಇರ್ತಕ್ಕಂತ ಸಗಣಿ ಗೊಬ್ಬರ ಗಂಜಲ ಅವನ್ನೆಲ್ಲ ಕರೆಕ್ಟ್ ಆಗಿ ಉಪಯೋಗ ಮಾಡ್ತಾ ಇದ್ದೀವಿ. ಹೌದು ಸರ್. ಮತ್ತೆ ಮಾವು ಹೇಳಿದ್ರಿ, ಬಾಳೆ ಹೇಳಿದ್ರಿ, ಮೆಣಸು ಹೇಳಿದ್ರಿ, ಅದು ಕೂಡ ಲಾಭದಾಯಕ. ಹೌದು, ಕಾಳು ಮೆಣಸು ಸರ್ ಒಂದು 25-30 ಕೆಜಿ ಆಗಿತ್ತು. ಸದ್ಯ ಹಾಕಿದ್ ನಾವು ಹಚ್ಚಿದ್ದು, ಅವ್ರು ಈ ಸಲ 30 ಕೆಜಿ ಆಗಿದೆ. ಈ ಸಲ ಸ್ವಲ್ಪ ರೇಟ್ ಕಡಿಮೆ, 1 ಕೆಜಿಗೆ 1,000 ರೂಪಾಯಿ ಇತ್ತು ಅಂದ್ರೆ 30,000 ರೂಪಾಯಿ ಬೆಳೆ ಆಗುತ್ತೆ ಸರ್. ಹೌದು, ಅದೇನು ಖರ್ಚೇನಿಲ್ಲ ಸರ್ ಅದಕ್ಕೆ. ನಾವು ತೆಂಗಿನ ಗಿಡಕ್ಕ ಹಚ್ಚಿದೀವಿ, ಅಡಕೆ ಗಿಡಕ್ಕೂ ಹಚ್ಚಿದೀವಿ. ಅದಕ್ಕೆ ಹಾಕಿದ ಗೊಬ್ಬರ ನೀರು ಅದೇ ಹೇಳ್ಕೊಂಡಿರ್ತದೆ. ಕೊಯ್ಲಿಕ್ಕಷ್ಟೇ ಒಂದ್ ಆಳಿ ಹೇಳ್ತೇವೆ ಅಷ್ಟೇ, ಒಂದ್ ಆಳು ಸಾಕು. ನೀವು ಕೊಯ್ಯಕ್ ಬರಲ್ಲ? ನಾವು ಮೇಲೆ ಆದ್ರೆ ನಮ್ಮನೆಯವ್ರ ವಯಸ್ಸಾಗೋದಿಲ್ಲ, ಸತ್ತಲೆ ಸುತ್ತ ಬರ್ತದೆ ಹೇಳ್ತಾರೆ. ಕೆಳಗಂದೆಲ್ಲ ಕೊಯ್ದಿಡ್ತೇವೆ ನಾವು. ಆಮೇಲೆ ಮೇಲಿದ್ದಷ್ಟೇ ಮರ 10 ಅಷ್ಟೇ ಅವ್ರ ಹತ್ರ ಕರೆದು ಕೊಯ್ಸ್ತೇವೆ, ಬಹಳ ಮೇಲಿದ್ದು. ಹಾಗಾಗಿ ಅಲ್ಲಿ ಕೊಯ್ಯೋರು ಇಲ್ಲಿ ಮಾಡುವಂತ ಸಂದರ್ಭದಲ್ಲಿ ನೆಲದ ಬೀಳುದು ಹಂಗೇನಾಗುತ್ತ? ನೆಲದಲ್ಲಿ ಬೀಳುವಾಗ ಮಾಡೋದಿಲ್ಲ ಸರ್. ಹಣ್ಣಾದದೆಲ್ಲ ನಾವು ಒಂದು ಕೋಲ್ ಬರೀ ಕೋಲ್ನಿಂದ ಅದನ್ನು ತೆಗಿತೇವೆ, ಕೈ ಮುಟ್ಟುವಷ್ಟು ತೆಗಿತೇವೆ, ಸ್ಟೂಲ್ ಹಾಕು ತೆಗಿತೇವೆ. ಹೀಗೆ ಎಷ್ಟು ಸಾಧ್ಯ ಅಷ್ಟು ನಾವೇ ತೆಕ್ಕಿಡ್ತೇವೆ. ಕೆಳಗಡೆ ಬೀಳ್ತಾವ ನೆಲದ ಬೀಳಿದ್ರೆ? ಹಾ, ಬೀಳ್ತೇವೆ ಸರ್. ಜಾಸ್ತಿ ಹಣ್ಣಾದ್ರೆ ಬಿದ್ದು ಹೋಗ್ತಾರೆ. ಏನ್ ಹಾಸ್ಬೇಕಾ ಅಲ್ಲಿ ಕೆಳಗೆ? ಇಲ್ಲ ಸರ್, ನಾವು ಚೀಲನೇ ತಗೊಂಡು ಹತ್ತೆ. ಸಣ್ಣ ಕೈ ಚೀಲ ಇರುತ್ತಲ್ಲ, ಅದನ್ನ ಕೈಗೆ ಹಾಕೊಂಡು ಮೇಲೋಗಿ ಕೆಳಗ್ ಬೀಳಿಸೋದಿಲ್ಲ. ಮತ್ತೆ ಮಾವು? ಮಾವು ನಾವು ಬೋಲಿ ಕೊಡ್ತೇವೆ ಸರ್. ಈ ಸಲ ಒಂದು 35,000 ಕೊಟ್ಟಿದ್ದೀವಿ ಸರ್ ಈ ಸಲ ಬೋಲಿ. ಹೌದು, ನಮ್ಗೆ ಅವರು ನಮ್ಮ ಹತ್ರ ಕಾಯಿ ತೆಗಿಲಿಕ್ಕೆ ಆಗುದಿಲ್ಲ ಸರ್, ಕೂಲಿ ಆಳು ಸಿಗುದಿಲ್ಲ ನಮ್ಗೆ. ಅವರು ಕಾಯಿ ತೆಗೆದಾವಾಗ ಒಂದ್ 25-30 ಕೊಡ್ತಾ ಇರ್ತಾರ, ಲಾಸ್ಟಿಗೆ 100-150 ಹೀಗೆ ಕೊಡಿ ಅಂತ ಹೇಳಿ ಮಾತಾಡಿ ಬೋಲಿ ಕೊಟ್ಬಿಡ್ತೇವೆ. ಎಷ್ಟು ಬರನು? ಯಾವ ತಳಿ ಅವು? ಕರಿ ಸಾಡು, ಬೆನಡಾಪಿಸ್, ರತ್ನಗಿರಿ, ನೀಲಂ, 4 ತಳಿ ಅದೇ. 4 ತಳಿನೂ ಅವರೇ ಒಬ್ಬರಿಗೆ? ಹೌದು ಸರ್. ಬೇಗ ಬೆನಡಾಪಿಸ್ ಬೇಗ ಬರುತ್ತೆ, ಇವಾಗಲೇ ಹೂ ಬಂದದೆ. ಅಂದ್ರೆ ಸುಗ್ಗಿ ಹಬ್ಬ ಆಗಿರುತ್ತಲ್ಲ, ಆ ಸುಗ್ಗಿ ಹಬ್ಬಕ್ಕೆ ಹಣ್ಣಾಗುತ್ತೆ, ಅವಾಗ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಅದಕ್ಕಾಗಿ ಅವರು ಮೊದ್ಲೇ ಬಂದು ಮಾಡ್ಬಿಡ್ತಾರೆ, ಬೋಲಿ ಮಾಡ್ತಾರೆ. ಹೂ ಬಂದಾವಾಗ್ಲೇ ಸ್ವಲ್ಪ ಸಣ್ಣ ಮಿಡಿದಾವಾಗ್ಲೇ ಬೋಲಿ ಮಾಡಕ್ ಹೋಗ್ತಾರೆ. ಪ್ರತಿ ವರ್ಷ ಒಬ್ಬರಿಗೆ ಕೊಡ್ತೇನೆ. ಈ ನೀರೆಲ್ಲ ಹೇಗೆ ನಿಮ್ಮ ಬೆಳೆಗಳಿಗೆ? ಹಾ, ನೀರು ಬೋರ್ ನೀರದೆ, ಓಪನ್ ಬಾವಿ ಅದೇ, ದೊಡ್ಡದಾಗಿ ಕೆರೆ ತರ ಬಾವಿಯನ್ನು ಮಾಡ್ಕೊಂಡಿದ್ದೇವೆ. ಅದ್ರೊಳಗೆ ಮತ್ತೆ ಚಿಕ್ಕದಾದ ಬಾವಿ 13 ಪುಟ ಮತ್ತೆ ಆಳ ಮಾಡಿದ್ದೇವೆ. ಅಂದ್ರೆ ನಮ್ಗೆ ಜಾಸ್ತಿ ನೀರು ಇರ್ತದೆ ಬೇಕಷ್ಟು. ನಮಗ್ ಶೇಂಗಾ ತೆಗೆದ ಮೇಲೂ ಏನಾದ್ರು ಬೇಕಾದ್ರೆ ಬೆಳೆ ಮಾಡು. ಹೋದ ವರ್ಷ ಕಲ್ಲಂಗಡಿ ಸ್ವಲ್ಪ ಮಾಡಿದ್ವಿ, ಉದ್ದು ಮಾಡಿದ್ವಿ, ಹೆಸರು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮೂರನೇ ಬೆಳೆಯಾಗಿ ನೀರು ಬೇಕಷ್ಟೇ ಸರ್. ನೀರು ಸಾಕಷ್ಟು ಇದೆ. ನೀರು ಅಲ್ಲಿ ನಿಂತು ಬೆಳೆಗಳಿಗೆ ಹಾನಿ ಮಾಡ್ತೈತಿ ಅಂತೇಳಿ ಎಷ್ಟೋ ಸರಿ ಅಂತಿರ್ತಾರೆ. ಹಾಗಾಗಿ ಬೇರೆ ಬೇರೆ ರೋಗಗಳು ನಮ್ಮ ತೆಂಗು, ಅಡಿಕೆ, ಮಾವು ಇದಕ್ಕೆಲ್ಲಾನು ಬರುತ್ತೆ ಅಂತ. ಹಾಗಾಗಿ ಅಲ್ಲಿ ಬಸಿಗಾಲುವೆ ಮಾಡಬೇಕು, ಇರುವಂತ ನೀರು ಬಸ್ತು ಹೋಗ್ಬೇಕು, ಭೂಮಿಗೂ ಕೂಡ ಉಸಿರಾಡಲಿಕ್ಕೆ ಅನುಕೂಲ ಆಗ್ಬೇಕು. ಹಂಗ್ ಮಾಡಿದ್ರಿ? ಆತರ ಏನು ಮಾಡಿಲ್ಲ ಸರ್, ಹಿಂಗು ಗುಂಡಿ ಮಾಡ್ಬೇಕಂತ ಇದೀವಿ ಈ ಸಲ. ಮಾಡ್ಬೇಕು? ಹೌದ್ ಸರ್, ಮಾಡ್ತೇವೆ ಈ ಸಲ. ಹೌದು, ಮಾಡ್ಬೇಕಂತ ಮನ್ಸು ಮಾಡ್ಕೊಂಡು. ಬಸಿಗಾಲುವೆ ಕೂಡ ಹೇಗ್ ಮಾಡ್ಬೋದು ಅಂದ್ರೆ, ಪ್ರತಿ 4 ಅಥವಾ 6 ಸಾಲಿಗೆ 2 ಅಥವಾ 3 ಫೀಟು ಒಂದು ಗುಂಡಿಯನ್ನು ತೋಡಿ ಅಲ್ಲಿ ನೀರು ಬಸುದು ಪೂರ್ತಿ ಆಗಿ ನಮ್ಮ ಹೊಲ ದಾಟಿ ಹೋಗುವಂಗ್ ಮಾಡ್ಬೇಕು. ಹಂಗ್ ಮಾಡೋದ್ರಿಂದ ನಮ್ಮ ಇಲ್ಲಿರ್ತಕ್ಕಂತ ನೀರು ನಮ್ ಬೇರೆ ಏನೆಲ್ಲ ಬರೀ ಯಾವಾಗ್ಲೂ ನೀರಲ್ಲಿ ನಿಲ್ಬೇಕಾಗುತ್ತೆ, ಅದು ಉಸಿರಾಟ ಆಗಲ್ಲ ಗಿಡಕ್ಕೆ. ಸೊ ಉಸಿರಾಟ ಕೂಡ ಶ್ರಮ ಸರಿ ಆಗ್ಬೇಕು ಅಂತ ಅಂದಾಗ ಅವಕ್ಕೆ ಗಾಳಿ ಆಡುವಂಗ್ ಮಾಡ್ಬೇಕು ಅಂದ್ರೆ ನೀರು ಬಸ್ತು ಹೋಗುವಂಗ್ ಮಾಡ್ಬೇಕು. ಹಾಗೆ ಮಳೆಗಾಲದಲ್ಲಿ ಮಾಡ್ತೇವೆ ಸರ್ ಈ ಸಲ ಮಾಡ್ತೇವೆ. ಅದು ಕೂಡ ಆದ್ರೂ ಕೂಡ ನಿಮ್ಮ ತೋಟ ಆರೋಗ್ಯ ಪೂರ್ಣವಾಗಿಯೇ ಇದೆ ಸರ್. ನಾವು ಈಗ ಬೋರಿಂದ ನೀರನ್ನ ಎಲ್ಲ ಗಿಡಕ್ಕೆಲ್ಲ ನೀರ ಬೋರಿಂದಲೇ ಹನಿ ನೀರಾವರಿ ಮಾಡಿದೀವಿ. ಅದನ್ನ ಹೋದ ವರ್ಷ ಮಾಡ್ಕೊಂಡ್ವಿ ಸರ್. ಒಂದೊಂದಾಗಿ ಮಾಡ್ತಾ ಬಂದ್ವಿ ನಾವು. ಅಂದ್ರೆ ಇಷ್ಟೇ ಜಮೀನಲ್ಲಿ ಅನುಕೂಲ ಆಗ್ಬೇಕಲ್ಲ ಸರ್, ಅದಕ್ಕೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಬಾವಿ

ತೋಟಕ್ಕೆ ಬರುತ್ತೆ ತೊಂದರೆ ಮಾಡುತ್ತೆ ಅಂತಾರೆ. ಅಂದ್ರೆ ಏನು ಹೊಟ್ಟೆಗೆ ಹಾಕಿದ್ರೆ ಅಷ್ಟೆಲ್ಲ ಕಾಟ ಕೊಡೋದಿಲ್ಲ ಸರ್. ಹೊಟ್ಟೆ ಫುಲ್ ನಾವು ಗೋಧಿ ಭತ್ತ ಎಲ್ಲ ಹಾಕ್ತೇವಲ್ಲ, ಏನು ತ್ರಾಸ ಕೊಡೋದಿಲ್ಲ. ಮತ್ತೆ ಹುಳ ಉಪ್ಪುಡಿ ಚಿಂತೆನೂ ಇರಲ್ಲ. ಹೌದ್ ಸರ್, ಹುಳ ಉಪ್ಪುಡಿ ಎಲ್ಲ ತಿಂದ್ರೆ ತೋಟದಲ್ಲಿ ತೆಂಗಿನ ಗಿಡ ಬುಡಕ್ಕೆ ಮಡ್ಲೆಲ್ಲ ಅದು ಕಾಯಿ ಸಿಪ್ಪಿ ಮಡ್ಲು ಹಾಕ್ಬಿಟ್ರೆ ಅದಕ್ಕೆ ಎದ್ರಲಿಕ್ಕೆ ಆಗುದೇ ಇಲ್ಲ, ಸುಮ್ನೆ ಮೇಲಿಂದಷ್ಟೇ ಕೆದ್ರಕೊಂಡ್ ಬಂದಿರ್ತೇವೆ, ಬೇರ್ ತೆಗೆಯೋದಿಲ್ಲ ಅವು. ಹೌದ್ ಸರ್. ಆಶಾ ಅವರು ಇನ್ನು ಮುಂದಿನ ಯೋಜನೆ ಇಂಥದ್ ಮಾಡ್ಬೇಕು ಅಂತ ಹೆಂಗಿದೆ, ಏನ್ ಇದೆಯಾ? ಹೌದ್ ಸರ್, ಕೊಟ್ಟಿಗೆ ಒಂದೇ ದೊಡ್ಡ ಮಾಡಿ ಮಾಡ್ಬೇಕು ಸರ್, ಟಿವಿ ಒಳಗೆಲ್ಲ ನೋಡಿದ್ವಿ ಆತರ ಮಾಡ್ಬೇಕಂತ ಇದೆ, ಅದೊಂದು ಯೋಜನೆ. ಹೌದ್ ಸರ್. ನಿಮ್ ಮನೆಯವ್ರು ಹೇಳ್ತಾ ಇದ್ರು ನಾನು ಬಹಳ ಇಂಟ್ರೆಸ್ಟ್ ಕಡಿಮೆ ಇದೆ ಇತ್ತಿತ್ತಲಾಗಿ ಹಂಗೇನಂತ, ಬಟ್ ಅಂದ್ರೆ ನಮಗ್ ಬೇರೆ ಕೆಲಸ ಏನಿಲ್ಲ ಸರ್, ಒಂದ್ ಸುಮ್ನೆ ಬೇರೆ ರೂಮ್ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಕೊಡ್ಬೇಕು, ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಂದ್ರೆ ಇದೇನಾದ್ರೂ ಮಾಡ್ಕೊಂಡ್ರೆ ನಮ್ಗೆ ಟೈಮ್ ಪಾಸ್ ಆಗುತ್ತೆ ಸರ್. ಇಡೀ ದಿನ ಎಲ್ಲ ಸುಮ್ಮನೆ ಕೂತ್ಕೊಂಡಿರ್ಬೇಕಲ್ಲ, ಎರಡೇ ಮಂದಿಗೆ ಅಡಿಗೆ ಮಾಡ್ಕೊಂಡು ಬೇರೆ ಏನು ಬಂದಿಲ್ಲ. ಮಣ್ಣು ಇದು ಯಾವುದೇ ಮೇವನ್ನು ಕೂಡ ಅದನ್ನ ಫಲವತ್ತುಗೊಳಿಸಿ ಮಾರಾಟ ಮಾಡೋದು, ಮತ್ತೆ ಇಷ್ಟೆಲ್ಲ ಹೂವು ಅವು ಇವು ಎಲ್ಲ ಬೆಳೆಸಿರಿ. ನಿಮ್ಮ ತೋಟದಲ್ಲಿ ಬಂದ ತಕ್ಷಣ ಖುಷಿನ ಆಯ್ತು, ನಂದನವನ ಅನಿಸ್ತು. ಅಲ್ಲಿ ಬೇರೆ ಕಡೆ ಮಾಡಿದೆ ಸರ್, ಖಾಲಿ ಸ್ವಲ್ಪ ಜಾಗ ಇತ್ತು ಮಾವಿನ ಗಿಡದ ಮಿಡ್ಲಲ್ಲಿ, ಅಲ್ಲಿ ಕನಕಾಂಬರ ಮಾಡಿದೆ ಸರ್ ಅಲ್ಲಿ. ನಮಸ್ಕಾರ ಆಶಾ. ನಮಸ್ಕಾರ. ಸಮಗ್ರ ಕೃಷಿ ಅನುಭವಗಳು ಈ ಕುರಿತು ಆಶಾ ಡಿ ನಾಯ್ಕ್ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಬೇಸಾಯ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್. ಜನಪದ ಸಂಗೀತ ಕಾರ್ಯಕ್ರಮ ಇದರಲ್ಲಿ ಕೇಳಿ ಲಂಬಾಣಿ ಸಮುದಾಯದವರ ಭಜನಾ ಪದಗಳು. ಮಂಜುನಾಥ್ ಹೇಮಲಪ್ಪ ಲಂಬಾಣಿ ಮತ್ತು ಸಂಗಡಿಗರಿಂದ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಮಂಜುನಾಥ್ ಹೇಮಲಪ್ಪ ಲಂಬಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಭಜನಾ ಪದಗಳು.

ಶಂಕರ ರೇ ಭಯೋ ಸೋದ ನಾಯಕ ವಿಚಾರ ಕೇಳೋದೇ ಮಾ ಬೇರ ಲೀಲೋ ಚಾರೇ ಭಯೋ ಬಳೆ ಆದೆ ಮಾ ಬೇರ ಲೀಲೋ ಬಾಪುರೇ ಜೀ ಮೋಟೋ ಜಾರೇ ಭಾಯೋ ರಾಮ ಜೀ ಬಾಪುರೇ ಜೀ ಮೋಟೋ ಮೋಟೋ ಜಾಯಿ ಅಂಬಿ ಮಾರೇ ಬಾಪು ಬೇಟೋ ಜಾರೇ ಭಾಯೋ ಬೇಣಾ ಬಾಪುರೇ ಹೋಯೇ ಬೇಟೋ ಯಾಡಿ ರೇ ಖಬರೇ ವೇಗಿ ಜಾ